ಮಾಧ್ಯಮ ಮತ್ತು ಮನರಂಜನೆಯಲ್ಲಿ ಎಐ, ಗೇಮಿಂಗ್ನಲ್ಲಿ ಮಹಿಳೆಯರು, ಮುಂದಿನ ಪೀಳಿಗೆಯನ್ನು ಸಬಲೀಕರಣ ಮತ್ತಿತರ ವಿಷಯಗಳ ಕುರಿತು ವಿಚಾರಗೋಷ್ಠಿ ಏರ್ಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ 3ರಿಂದ ರಾಜ್ಯ ಬಜೆಟ್ ಅಧಿವೇಶನ, ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ರಾಜ್ಯಪಾಲರಿಗೆ ಆಹ್ವಾನ. ಬೇಸಿಗೆಯಲ್ಲಿ ವಿದ್ಯುತ್ ಕೊರತೆಯಾಗದಂತೆ ಕ್ರಮ, ಇಂಧನ ಸಚಿವ ಕೆಜೆ ಜಾರ್ಜ್. ದ್ವಿತೀಯ ಪಿಯುಸಿ ಪರೀಕ್ಷೆ ನಾಳೆಯಿಂದ ಆರಂಭ, ಸುಗಮ ಪರೀಕ್ಷೆಗಾಗಿ ಸಕಲ ಸಿದ್ದತೆ. ಇಂದು ರಾಷ್ಟೀಯ ವಿಜ್ಞಾನ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ ಆಯೋಜನೆ, ಹಾಗೂ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ನಾಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಈಗ ಸಮಯ 6:51. ಮುಂದಿನ ಕಾರ್ಯಕ್ರಮ ಇದೀಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ. ನಮಸ್ಕಾರ. ಈ ಶುಂಠಿ ಬೆಳೆಯನ್ನ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತೀರಿ? ಭಾರತದಲ್ಲಿ ಸುಮಾರು ರಾಜ್ಯಗಳಲ್ಲಿ ಶುಂಠಿಯನ್ನು ಬೆಳೀತವೆ. ಕೇರಳದಲ್ಲಿ ತುಂಬಾ ಮುಂದೆ ಇತ್ತು. ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಜಾಸ್ತಿ ಬೆಳೀತಿದ್ದಾರೆ. ನಾರ್ತ್ ಈಸ್ಟ್ ಅಲ್ಲೂ ಶುಂಠಿಯನ್ನ ಆರ್ಗ್ಯಾನಿಕ್ ಆಗಿ ಬೆಳೀತಾರೆ, ಸಾವಯವ ರೀತಿಯಲ್ಲಿ ಬೆಳೀತಾರೆ. ಕರ್ನಾಟಕಕ್ಕೆ ಕೇರಳದವರು ಬಂದು ಶುಂಠಿಯನ್ನ ಬೆಳೀಲಿಕ್ಕೆ ನಮ್ಮ ರೈತರಿಗೂ ಸುದಾ ಒಳ್ಳೇದಾಯ್ತು ಅನ್ಸುತ್ತೆ. ಸೊ ನಮ್ಮಲ್ಲಿ ಯಾವುದು ಜಾಗ ಖಾಲಿ ಇತ್ತು ಬಂದು ಅದನ್ನ ಅವರು ಲೈಸೆನ್ಸ್ ಆಗಿ ತಗೊಂಡು ಅಥವಾ ಏನೋ ಒಂದು ಅಮೌಂಟ್ ಅನ್ನು ಕೊಟ್ಟು ಅದನ್ನ ಕ್ಲೀನ್ ಮಾಡಿ ಅಲ್ಲಿ ಶುಂಠಿಯನ್ನ ಬೆಳೆದು ಆನಂತರ ಅದು ಕಾಫಿ ತೋಟಗಳಾಗಿ ಕೊಡಗಿನಲ್ಲಿ ಸುಮಾರು ಭೂಮಿ ಶುಂಠಿ ಬೆಳೆಯೋದ್ರಿಂದ ಕಾಫಿ ತೋಟ ಆಯ್ತು. ಸೊ ಮತ್ತೆ ಗದ್ದೆಗಳಲ್ಲಿ ನಾವು ಭತ್ತನ ಯಾವಾಗ ಬೆಳೆಯಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂತ ತೋಟಗಳನ್ನು ಸುಧಾ ಅವರು ಬಂದು ಶುಂಠಿ ಬೆಳೆಗೆ ಪರಿವರ್ತನೆ ಮಾಡಿಕೊಂಡು ಶುಂಠಿಯನ್ನ ಬೆಳೆದ್ರು. ಎಲ್ಲಿ ಖಾಲಿ ಜಾಗ ಇತ್ತು ಅಲ್ಲಿ ಶುಂಠಿಯನ್ನ ಬೆಳೆದ್ರು. ಅನಂತರ ಅವರು ಕಾಫಿಯನ್ನ ಹಾಕೊಂಡಿದ್ದಾರೆ. ಸೊ ಇದೇ ರೀತಿ ಶುಂಠಿಯನ್ನ ಇವತ್ತು ಸುಧಾ ಅಲ್ಲಲ್ಲೇ ಬೆಳೀತಾ ಇದ್ದಾರೆ. ಅಂದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂತೀರಿ? ಕೊಡಗು ಜಿಲ್ಲೆಯಲ್ಲಿ ಶುಂಠಿ ಜಾಸ್ತಿ ಬೆಳೆಯೋದು ಅಂದ್ರೆ ಕುಶಾಲನಗರ ಪ್ರದೇಶ, ಪೊನ್ನಂಪೇಟೆ ಪ್ರದೇಶ, ಗೋಣಿಕೊಪ್ಪಲು ಆ ಪ್ರದೇಶಗಳಲ್ಲಿ ಜಾಸ್ತಿ. ಮತ್ತೆ ಎಲ್ಲ ಕಡೆನೂ ಇದೆ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಈ ಒಂದು ನಾಪುಕ್ಕಲಲ್ಲಿ ಕೆಲವು ಭಾಗಗಳಲ್ಲಿ ಬೆಳೀತಿದ್ದಾರೆ. ಸೋಮಾರ್ಪೇಟೆ ಕಡೆ ಹೋದ್ರೂ ಸುಧಾ ಸೋಮಾರ್ಪೇಟೆಯಲ್ಲಿ ಹಳೆಯ ತೋಟಗಳಲ್ಲಿ ಅಥವಾ ಯಾವ ಭೂಮಿಯನ್ನು ಯೂಸ್ ಮಾಡದೇ ಹಂಗೆ ಇಟ್ಕೊಂಡಿದ್ದಾರೆ ಅಂಥ ಪ್ರದೇಶಗಳಲ್ಲಿ ಶುಂಠಿಯನ್ನು ಬೆಳೀತಿದ್ದಾರೆ. ಆನಂತರ ಅವರು ಕಾಫಿ ತೋಟವನ್ನು ಮಾಡಿಕೊಳ್ತಾರೆ. ಸೊ ಇಲ್ಲಿ ಕೆಲವು ಕಾಫಿ ತೋಟಗಳು ಚೆನ್ನಾಗಿರೋದಿಲ್ಲ, ಅದನ್ನು ಹೊಸದಾಗಿ ಮಾಡಬೇಕಾದ್ರಿಂದ ಶುಂಠಿ ಹಾಕಿ ಒಂದು ವರ್ಷ ಬೆಳೆದು ಆನಂತರ ಕಾಫಿ ತೋಟ ಮಾಡ್ಕೊಳ್ತಾರೆ, ಅಡಿಕೆ ತೋಟ ಮಾಡ್ಕೊಳ್ತಾರೆ. ಗದ್ದೆಗಳಲ್ಲಿ ಶುಂಠಿ ಹಾಕ್ಬಿಟ್ಟು ಆನಂತರ ಅಡಿಕೆ ತೋಟ ಮಾಡ್ಕೊಳ್ಳಿಕ್ಕೆ ಆಗಿದೆ. ಅದೇ ರೀತಿ ಕೇರಳದವರು ಮೊದಲು ಬಂದು ಇಲ್ಲಿ ಬೆಳೀತಾ ಇದ್ರು. ಇತ್ತೀಚೆಗೆ ನಮ್ಮ ಕರ್ನಾಟಕದ ರೈತರೇ ಅಥವಾ ಕೊಡಗಿನ ರೈತರು ಸುಧಾ ಶುಂಠಿಯನ್ನು ಬೆಳೀಲಿಕ್ಕೆ ಮುಂದೆ ಬಂದು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಈಗ ನೀವು ಕುಶಾಲನಗರ ಪ್ರದೇಶಗಳಿಗೆ ಹೋದರೆ ಎಬ್ಸಾಲೆ, ಕೂಡಿಗೆ ಈ ಪ್ರದೇಶಗಳಲ್ಲಿ ಶುಂಠಿ ಬೆಳೆಯೋರು ತುಂಬ ಜನ ಇದ್ದಾರೆ. ಸೊ ಅಲ್ಲಿ ಶುಂಠಿನೇ ಒಂಥರ ಆದಾಯ ತರುವಂತಹ, ಮತ್ತು ಶುಂಠಿಯಲ್ಲಿ ತಾಂತ್ರಿಕತೆಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಸೊ ಈ ಒಂದು ಮಿಷಿನರಿಗಳು ಬಂದ್ಬಿಟ್ಟಿದೆ ಶುಂಠಿಯನ್ನ ತೆಗೆದುಕೊಂಡು ಹೋಗಿ ಕ್ಲೀನ್ ಮಾಡಿ ಬ್ಯಾಗ್ ಮಾಡಲಿಕ್ಕೆ. ಅಂದ್ರೆ ಯಾಂತ್ರೀಕರಣ ಚೆನ್ನಾಗಿದೆ. ಯಾಂತ್ರೀಕರಣ ಅದು ಒಂದು ಬಿಸ್ನೆಸ್ ಮಾಡಲ್ ಆಗಿದೆ. ಅದು ಕ್ಲೀನ್ ಮಾಡೋದು, ಅದನ್ನ ಬ್ಯಾಗ್ ಮಾಡೋದು, ಅದನ್ನ ಬೇರೆ ಕಡೆ ಕಳಿಸೋದು, ಅದನ್ನು ತುಂಬಾ ಜನ ಇನ್ವೆಸ್ಟ್ ಮಾಡಿ ಅದನ್ನ ಕುಶಾಲನಗರ ಭಾಗದಲ್ಲಿ ನಾವು ತುಂಬಾ ಕ್ಲೀನಿಂಗ್

ಕಾಫಿ ತೋಟಗಳಲ್ಲಿ ಆದಷ್ಟು ಇಳಿಜಾರಿಗೆ ಮಾಡಿದ್ರೆ ಒಳ್ಳೆ ಇಳಿಜಾರಿಂದ ಗುಂಟ ಮಾಡಬೇಕು, ಅದ್ರ ಜೊತೆಗೆ ಮಾಡಿದ್ರೆ ಒಳ್ಳೇದು. ಆದ್ರೆ ಮಣ್ಣು ಕೊಚ್ಚಣೆ ಆಗದಂಗೆ ನೋಡ್ಕೋಬೇಕು, ಮಚ್ಚಿಗೆಯನ್ನ ಮಾಡ್ಕೋಬೇಕು. ಭತ್ತದ ಹುಲ್ಲಿನಿಂದ ಮುಚ್ಚುತ್ತಾರೆ. ನಾವು ಶುಂಠಿಯನ್ನ ಹಾಕಿ ಇವಾಗ ಏನ್ ಮಾಡಿದ್ರೆ ಬಿತ್ತನೆ ಮಾಡೋದು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೆ, ನಾವು ಎಲ್ಲ ಭೂಮಿಯನ್ನ ಅದ ಮಾಡಿಕೊಂಡು ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ತೆಗೆದು ಆನಂತರ ಒಂದು ಗುಂಡಿಗೆ ಒಂದು ಇಡಿಯಷ್ಟು ಅಥವಾ ಒಂದು ಬಕ್ಸೆಯಷ್ಟು ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಪುಡಿ ಮಾಡಿದ ಗೊಬ್ಬರ ಜಾಸ್ತಿ ಹಾಕ್ತಾರೆ. ಸೊ ಅದನ್ನು ಹಾಕಿ ಅದರ ಮೇಲೆ ಶುಂಠಿಯನ್ನು ಹಾಕ್ತಾರೆ. ಹಾಕಿದಾಗ ಬೇಕಿದ್ರೆ ಒಂದು ಸ್ವಲ್ಪ ರಾಕ್ ಫಾಸ್ಫೇಟ್ ಹಾಕ್ಬೋದು, ಶಿಲಾರಂಜಕ, ಶಿಲಾರಂಜಕವನ್ನು ಹಾಕೋಬಹುದು. ಹಿಂದೆ ಎಲ್ಲ ನಾವು ಪೋರೇಟು ತಿಮ್ಮೆಟನ್ನು ಹಾಕ್ತಾ ಇದ್ವಿ, ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಸೊ ನೀಮ್ ಕೇಕ್ ಅನ್ನು ಹಾಕೊಳ್ಳಿ, ಬೇವಿನ ಹಿಂಡಿಯನ್ನು ಹಾಕೊಳ್ಳಿ. ಸೊ ಅದನ್ನು ಹಾಕಿ ಅನಂತರ ಅದನ್ನು ಮಣ್ಣಿನಿಂದ ಮುಚ್ಚಿ, ಸೊ ಅನಂತರ ಅದರ ಮೇಲೆ ಭತ್ತದ ಹುಲ್ಲು ಅಥವಾ ಯಾವ್ದಾದ್ರೂ ಒಣಗಿರುವಂತಹ ಸತ್ತೆ ಅಂದ್ರೆ ಕಾಡು ಕಾಡಲ್ಲಿ ಎಲೆಗಳನ್ನು ಸುದ ಹಾಕಬಹುದು. ತೆಂಗಿನಲ್ಲೂ ಮಾಡಿ ನೋಡಿದ್ದೇವೆ, ಆಗುತ್ತೆ. ಅಡಿಕೆ ಎಲೆಗಳಾಗುತ್ತೆ, ಫಾರೆಸ್ಟ್ ಅಲ್ಲಿ ಏನು ಸಿಗುತ್ತೆ ಒಣದ್ದು ಆ ವಸ್ತುಗಳನ್ನು ಹಾಕಬಹುದು. ಸೊ ಒಟ್ಟು ಮುಚ್ಚಬೇಕು. ಹುಲ್ಲುಗಳಾದ್ರೆ ಒಂದು ಸ್ವಲ್ಪ ಈಸಿ, ಹರಡಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ಗಾಳಿಗೆ ಹಾರಿ ಹೋಗುದಿಲ್ಲ. ಸೊ ಬೇರೆದ್ದು ಆದ್ರೆ ಹಾರು ಹೋಗೋ ಚಾನ್ಸಸ್ ಇರುತ್ತೆ ಎಲೆಗಳಾದ್ರೆ. ಸೊ ಮುಚ್ಚಿಗೆ ಬಹಳ ಮುಖ್ಯ. ಮುಚ್ಚಿಗೆ ಮಾಡಿಬಿಟ್ಟು ನೀರು ಚೆನ್ನಾಗಿ ಕೊಡಬೇಕು. ಆ ಬೆಡ್ ನೆನೆಯುವಷ್ಟು ನೀರು ಕೊಡಬೇಕು. ನೀರನ್ನು ಕಡಿಮೆ ಮಾಡಿದಷ್ಟು ನಿಮಗೆ ಮೊಳಕೆ ಹೊಡೆಯೋದು ಕಡಿಮೆ. ಮೊದಲು ಒಂದು ತಿಂಗಳಂತೂ ನೀವು ಡೈಲಿ ಫಸ್ಟು ಒಂದು ಮೂರು ಗಂಟೆ ಮಾಡಿಬಿಟ್ಟು, ಸೊ ಚೆನ್ನಾಗಿ ನೀರನ್ನು ಭೂಮಿಯನ್ನು ನೆನೆಸ್ಬಿಟ್ಟು ಸೋಯಿಂಗ್ ಮಾಡಿರ್ತೀರಿ, ಸೊಪ್ಪು ಇದು ಸತ್ತೆ ಹಾಕಿರ್ತೀರಿ, ಚೆನ್ನಾಗಿ ಒಂದು ಮೂರು ಗಂಟೆ ಚೆನ್ನಾಗಿ ನೀರಾವರಿಯನ್ನು ಕೊಟ್ಟು ಮತ್ತೆ ಪ್ರತಿದಿನ ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕಾಗುತ್ತೆ. ಸೊ ಪ್ರತಿದಿನ ಕೊಟ್ಟುಕೊಂಡ್ರೆ ನಿಮಗೆ ಬೀಜಗಡ್ಡೆಗಳು ಸೊಕ್ಕೋಗೋದಿಲ್ಲ ಅಥವಾ ಅಲ್ಲೇ ಡ್ರೈ ಇದಾಗುವುದಿಲ್ಲ, ಬೇಗ ಮೊಳಕೆ ಬರುತ್ತೆ, ನಿಮಗೆ ಅದು ಅಭಿವೃದ್ಧಿ ಆಗುತ್ತೆ. ಈಗ ಸಾಲಿನಿಂದ ಸಾಲಿಗೆ ಮುಕ್ಕಾಲಡಿ ಅಂತರ ಇರಬೇಕು ಅಂತ ಹೇಳಿದ್ರು, ಗಡ್ಡೆಯಿಂದ ಗಡ್ಡೆಗೆ ಎಷ್ಟು ಕೊಡಬೇಕಾಗತ್ತೆ ಸಾಲಿನಲ್ಲಿ? ಅದೇ ಅಷ್ಟೇ, ಅದು ಮುಕ್ಕಾಲಡಿ ಅಂದರೆ ಚೌಕಾಕಾರದ ನೆಡಬೇಕಾಗತ್ತೆ. ಇನ್ನು ಏನೇನು ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ? ಅಂತರ ಬೇಸಾಯ ಕ್ರಮಗಳು ಅಂತ ಹೇಳಿದಾಗ ಶುಂಠಿಯಲ್ಲಿ ಏನಾಗುತ್ತೆ ಅಂದರೆ ನೀರು ಕೊಡೋದೇ ಬಹಳ ಮುಖ್ಯ. ನೆಟ್ ಮೇಲೆ ನೀರು ಕೊಡ್ತಾ ಇರೋದು, ಜೊತೆಗೆ ಪೋಷಕಾಂಶ ಕೊಡಬೇಕು. ಅದು ನೀವು ನೆಡಬೇಕಾದ್ರೆ ರಾಕ್ ಫಾಸ್ಫೇಟೆಲ್ಲ ಹಾಕಿರ್ತೀರಿ, ನಿಮ್ ಕೇಕ್ ಹಾಕಿರ್ತೀರಿ, ಕಾಂಪೋಸ್ಟ್ ಹಾಕಿರ್ತೀವಿ. ಸೊ ಅದರಲ್ಲಿ ಬೇರ್ ಬರಲಿಕ್ಕೆ ಶುರು ಆಗುತ್ತೆ, ಮೊಳಕೆ ಹೊಡಿಲಿಕ್ಕೆ ಶುರು ಆಗುತ್ತೆ. ಸೊ ಮೊಳಕೆ ಹೊಡೆದ ಒಂದು 30 ದಿನ ನಂತರ ಅವಾಗ ಏನಂತೆ ಒಂದೊಂದು ಬರಲಿಕ್ಕೆ ಶುರು ಆಗುತ್ತೆ ಎಲೆಗಳು. ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಆ ಹುಲ್ಲುಗಳನ್ನು ಬೇಕಿದ್ರೆ ಬೇರ್ಪಡಣೆ ಮಾಡ್ಬೋದು, ಸ್ವಲ್ಪ ತೆಗೆದ್ಬೋದು. ಒಂದು ತಿಂಗಳು ಅಥವಾ ಒಂದು 45 ದಿನ ನಂತರ ಒಂದು ಗೊಬ್ಬರ ಕೊಡಲಿಕ್ಕೆ ನೋಡಬೇಕು, ಒಂದು ಬ್ಯಾಗ್ ಪರ್ ಎಕರ್. ಸೊ ಎನ್ ಪಿ ಕೆ ಮಿಕ್ಸರ್ ಅನ್ನು ಕೊಡ್ಬೋದು. ಸೊ ಕೊಟ್ಟರೆ ಸಂಕೀರ್ಣ ಗೊಬ್ಬರ ನೀರು ಕೊಡ್ತಾ ಇರೋದ್ರಿಂದ ಕೊಡ್ಬೋದು. ಸೊ ನಾರ್ಮಲಿ ಏನು ಮಾಡ್ತಾರೆ ಅಂದರೆ 40 ದಿನಕ್ಕೆ ಒಂದು ಸಾರಿ ಕೊಡ್ತಾರೆ, ಮತ್ತೆ 80 ದಿನಕ್ಕೆ ಕೊಡ್ತಾರೆ, ಮತ್ತೆ 90 ದಿನಕ್ಕೆ ಕೊಡ್ತಾರೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಒಂದು ನಾವು 3 ಸಾರಿ ಅಥವಾ 4 ಸಾರಿ ಕೊಡಿ ಅಂದರೆ ಕೆಲವರು 7-8 ಸಾರಿ ಕೊಡ್ತಾರೆ. ಅವರು ಪ್ರತಿ 15 ದಿನಕ್ಕೆ ಒಂದೊಂದು ಸಾರಿ ಭೂಮಿ ಕೊಡ್ತಾರೆ, ಇನ್ನೊಂದು ಸಾರಿಗೆ ಸ್ಪ್ರೇ ಮಾಡ್ತಾರೆ. ಸೊ ನಾನು ಸ್ಪ್ರೇ ಮಾಡಬೇಕಾದ್ರೆ 2 ಕೆಜಿ ಎನ್ ಪಿ ಪಿ 19 ಆಲು ಅಥವಾ 15 ಆಲು ಆ ಥರ ತೊಗೊಂಡು ಅದನ್ನು ಸಿಂಪಡಣೆ ಮಾಡ್ತಾರೆ. 2 ಕೆಜಿ ಒಂದು ಬ್ಯಾರ್ 200 ಲೀಟ್ರಿಗೆ ಹಾಕಿರ್ತಾರೆ, 100 ಲೀಟ್ರಿಗೆ 1 ಕೆಜಿ ಅದನ್ನು ಸಿಂಪಡಣೆ ಮಾಡ್ತಾರೆ ಅಂದರೆ ಎಲೆಗಳ ಮೇಲೆ. ಮತ್ತು ಭೂಮಿಗೆ ಹಾಕೋದು ಅಂತ ಹೇಳಿದರೆ ನಾರ್ಮಲಿ 2 ಬ್ಯಾಗ್ ಅಷ್ಟು ಒಂದು ಎಕರೆಗೆ. ಸೊ ಅದನ್ನು ಗೊಬ್ಬರವನ್ನು ತೊಗೊಂಡು 20-20-0-15 ಹಾಕ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪೊಟ್ಯಾಶ್ ಹಾಕ್ಕೊಂಡು ಅದನ್ನು ಕೊಟ್ಕೊಂಡು ಬರ್ತಾರೆ. ಸೊ ಆದರೆ ನಮ್ಮ ಸಂಸ್ಥೆಗಳಿಂದ ರೆಕಮೆಂಡ್ ಮಾಡಿರೋದು 50 ಕೆಜಿ ರಂಜಕ, 25 ಕೆಜಿ ಪೊಟ್ಯಾಶು, 25 ಟನ್ನಷ್ಟು ಸಾವಯವ ಗೊಬ್ಬರ ಅದು ನೆಡಬೇಕಾದ್ರೆ. ಸೊ 40 ದಿನ ಆದಮೇಲೆ ಸಾರಜನಕ 37 ಒಂದು ಹೆಕ್ಟೇರಿಗೆ. ಸೊ 90 ದಿನ ಆದಮೇಲೆ, ಬಟ್ ಈ ಪದ್ಧತಿಯನ್ನು ತುಂಬ ಜನ ಅಷ್ಟಾಗಿ ಯೂಸ್ ಮಾಡಲ್ಲ, ಅವ್ರದ್ದೇ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಆದರೆ ಗೊಬ್ಬರವನ್ನು ಕೊಟ್ಕೊಂಡು ಹೋಗೋದು ಬಹಳ ಮುಖ್ಯ. ಅನಂತರ ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗಲೂ ಮಣ್ಣನ್ನು ಕೊಡಬೇಕು, ಮಣ್ಣನ್ನು ಏರ್ ಹಾಕ್ಬೇಕು. ಆದಷ್ಟು ತಿರುಗಾ ನೀವು ಗ್ರೀನ್ ಮಲ್ಚಿಂಗ್ ಮಾಡೋಕ್ಕಾದರೆ ಒಳ್ಳೆಯದು, ಇಲ್ಲ ಅಂದ್ರೆ ಗಡ್ಡೆಗಳು ಮೇಲ್ಗಡೆ ಕಾಣದಂಗೆ ಮಣ್ಣು ಹಾಕ್ತಾ ಇರಬೇಕು. ಸಾವಯವ ಗೊಬ್ಬರ ಇದ್ರೂ ಕೊಡ್ಬೋದು, ಸಾವಯವ ಗೊಬ್ಬರನು ಕೊಡ್ಬೋದು. ಸೊ ಈ ರೀತಿ ಅವರು ಆ ಶುಂಠಿ ಗೆಡ್ಡೆಗಳ ಮಧ್ಯೆ ಕೆಲಸಗಳನ್ನ ಮಾಡಿಕೊಂಡು, ಸೊ ಒಂದನ್ನು ನಾವು ನೋಡಿದಾಗ ಒಂದು ಚರಂಡಿಯನ್ನ ಕ್ಲೀನ್ ಮಾಡ್ತಾ ಇರ್ತಾರೆ, ಅದನ್ನ ಕೆಳಗಿಳಿಸ್ತಿರ್ತಾರೆ, ಅದೇ ಮಣ್ಣನ್ನು ಅವರು ಬೆಡ್ಗೆ ಹಾಕ್ತಿರ್ತಾರೆ. ಸೊ ಗೊಬ್ಬರ ಕೊಡ್ತಾರೆ, ಮಣ್ಣೆಲ್ಲ ತೆಗೆದು ಮೇಲೆ ಹಾಕಿ ಆಲ್ಮೋಸ್ಟ್ ಒಂದು 30 ದಿನಕ್ಕೆ ಒಂದೊಂದು ಕೆಲಸ ನಡೀತಾ ಇರುತ್ತೆ. ಮೋಸ್ಟ್ಲಿ ಈ ಶುಂಠಿ ಎಲ್ಲ ಏನು ಹೇಳ್ತಾರೆ ಅಂದರೆ 90 ದಿನಕ್ಕೆ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಡಿ ಅಂತಾರೆ. ಸೊ 150 ದಿನಗಂಟ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಸೊ ಜಾಸ್ತಿ ಬೆಳವಣಿಗೆ ಆಗುವಂಥದ್ದು 90 ಡೇಸ್ ಗಂಟ, ಆನಂತರ ಅದು ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ ಗಡ್ಡೆ, ಗೆಡ್ಡೆಗಳು. ಅದರಿಂದ 90 ದಿನಕ್ಕೆ ನೀವು ಸುಮಾರು ಕೊಡಿ ಅಂತ ಹೇಳ್ತೀವಿ. ಮತ್ತೆ ಕಳೆ ತೆಗೆಯೋದೇನು ಬೇಕಾಗೋದಿಲ್ಲ, ಕಳೆ ತೆಗಿಬೇಕು. ಕಳೆ 30 ದಿನಕ್ಕೆ ಬಂದ್ಬಿಡುತ್ತೆ. ಕಳೆ ತಕ್ಕೊಂಡು ಗೊಬ್ಬರ ಕೊಡೋದು, ಮುಚ್ಚಿಗೆ ಮಾಡೋದು, ಮತ್ತೆ ಮಣ್ಣು ಗೊಬ್ಬರ ಕೊಡೋದು, ಅನಂತರ ಮಣ್ಣು ಕೊಡೋದು, ಇವೆಲ್ಲ ಒಂದೇ ಸಾರಿ ನಡೀತಾ ಇರುತ್ತೆ. ಮಾಡ್ತಾನೆ ಇರ್ತಾರೆ ಒಂದು ತಿಂಗಳು ತಿಂಗಳು ಒಂದೊಂದು ಸಾರಿ. ಸೊ ಕಳೆಗಳೇನಾಗುತ್ತೆ ಅಂದರೆ ಇನಿಷಿಯಲಿ ಅಪ್ ಟು 90 ಡೇಸು ಅಥವಾ 60 ಡೇಸು ಮಧ್ಯೆ ಎಲ್ಲ ಬರುತ್ತೆ. 90 ಡೇಸ್ಗಳಿಗೆ ಶುಂಠಿ ಕವರ್ ಆಗಿರುತ್ತೆ ಚೆನ್ನಾಗಿ ಬೆಳೆಯೋರ ತೋಟದಲ್ಲಿ. ಮಧ್ಯೆ ಕಳೆ ಬರಲ್ಲ, ಮಧ್ಯೆ ಬದುಗಳಲ್ಲಿ ಬರುತ್ತೆ, ಚರಂಡಿಗಳ ಹತ್ರ ಬರುತ್ತೆ, ಚರಂಡಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ, ಅನಂತರ ಮಣ್ಣು ಕೊಟ್ಕೊಂಡು ಹೋಗ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿರುವವರೆಗೂ ಈ ಶುಂಠಿ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರಿಗೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾಫಿ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದರ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಯಿಂದ 25,500 ರೂಪಾಯಿ, ಅರೇಬಿಕಾ ಚೆರಿ 14,500 ರೂಪಾಯಿಯಿಂದ 16,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,300 ರೂಪಾಯಿ, ರೋಬಸ್ಟಾ ಚೆರಿ 11,900 ರೂಪಾಯಿಯಿಂದ 12,825 ರೂಪಾಯಿಗಳು. ಕಾಫಿ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಡಾ ಕೆಎ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇಂದು ಮಡಿಕೇರಿ ಪೇಟಿನ ಕೊಡಗು ಗೌಡ ಸಮಾಜಲ್ಲಿ 2022-23 ಸಾಲಿನ ಗೌರವ ಇನಾಮ್ ಕೊಡ್ದು ಸಂಶೋಧನಾ ಪ್ರಬಂಧ ಮತ್ತು ಪುಸ್ತಕಗಳ ಬಿಡುಗಡೆ ಜಂಬರ ನಡೆದು ಜಂಬರನ ಶಾಸಕ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಉದ್ಘಾಟನೆ ಮಾಡ್ದು. ಅಲ್ಲಿಂದ ಮಾತಾಡಿ ಇಂಥ ಜಂಬರಗ ಜನಾಂಗದ ಬರಹಗಾರರ ಗೌರವಿಸಿದರೊಟ್ಟಿಗೆ ಅವರ ಪ್ರತಿಭೆನ ಹೊರಗೆ ತಾಕೆ ಒಳ್ಳ ವೇದಿಕೆಯಾದೆ. ಅಕಾಡೆಮಿನ ಎಲ್ಲ ಕಾರ್ಯಕ್ರಮಗ ಜನಾಂಗದ ಏಳಿಗೆಗೆ ಹಂಗೆ ಅಭಿವೃದ್ಧಿಗೆರದರಿಂದ ಅರೆಭಾಷೆ ಜನಾಂಗದ ಚರಿತ್ರೆ ಹಂಗೆ ಪೂರ್ತಿ ಸರಿಯಾದ ಕೆಲಸಗಳ ಇಡೀ ಲೋಕಕ್ಕೆ ತಿಳಿಸುವಂಗೆ ಹಾಕು. ಐನ್ ಮನೆಗಳ ಅಭಿವೃದ್ಧಿ ಮಾಡಿದರೊಟ್ಟಿಗೆ ಮನೆಗಳ ಚರಿತ್ರೆನ ಲೋಕಕ್ಕೆ ಹೇಳಿಕೊಡುವ ಕೆಲಸನ ಅಕಾಡೆಮಿ ಮಾಡೋಕುತ್ತ ಕೆಮಿ ಮಾತನ ಶಾಸಕರು ಹೇಳ್ದು. ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಮಾತಾಡಿ ಕೊಡಗು ಜಿಲ್ಲೆಯಲ್ಲಿ ಅರೆಭಾಷಿಕರು, ಕೊಡವ ಭಾಷಿಕರು ಸೇರಿದಂಗೆ ಸುಮಾರು ಸಣ್ಣ ಸಣ್ಣ ಭಾಷಿಕ ಸಮಾಜದವು ಬದುಕನ್ನು ಸಾಗಿಸ್ತಾಳೋ, ಎಲ್ಲ ಭಾಷಿನವು ಕೊಡಗರ ಚರಿತ್ರೆಯನ್ನು ತಿಳ್ಕೊಂಡು ಅಭಿವೃದ್ಧಿನ ಕಡೆಗೆ ಮುಂದೆ ಹೋಗು. ಯಾವುದೇ ಸಣ್ಣ ಭಾಷೆ ಆದರೂ ಸಹ ಅದು ಉಳಿಯೋಕು, ಎಲ್ಲವೂ ಹೊಂದಿಕೊಂಡು ಒಗ್ಗಟ್ಟರಿ ಬದುಕೋಕುತ್ತ ಹೇಳ್ದು. ಇದೇ ಹೊತ್ತಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗೆ ಡಾಕ್ಟರ್ ಕೆ ವಿ ಚಿದಾನಂದ, ಸಂಶೋಧನೆ ಮತ್ತು ಅರೆಭಾಷೆ ಸಾಹಿತ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ, ಅರೆಭಾಷೆ ಮತ್ತು ಸಂಸ್ಕೃತಿ ಸೇವೆಗೆ ತುಮ್ತಜೆ ವೆಂಕಟೇಶ್ ಗಣೇಶ್, ಅರೆಭಾಷೆ ಸಾಹಿತ್ಯ ಮತ್ತು ಶಿಕ್ಷಣ ಸೇವೆಗೆ ಕುಯಿಂತೋಡು ದಾಮೋದರ, ಅರೆಭಾಷೆ ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಎಕೆ ಹಿಮಾಕರ, ಅರೆಭಾಷೆ ಸಾಧಕಿ ಹಂಗೆ ಕಲಾಪೋಷಕ ಸೇವೆಗೆ ಕೂಡಕಂಡಿ ಕಾವೇರಮ್ಮ ಸೋಮಣ್ಣವಕ್ಕೆ ಗೌರವ ಇನಾಮನ ಕೊಟ್ಟು ಗೌರವನ ಕೊಟ್ಟು ಸಂಶೋಧನಾ ಪ್ರಬಂಧ ಮತ್ತು ಪುಸ್ತಕ ಗಸ ಬಿಡುಗಡೆ ಆತು. ಜಂಬರಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿ, ಶಾಸಕ ಡಾಕ್ಟರ್ ಮಂತರ್ಗೌಡ, ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಸೇರಿದಂಗೆ ಮುಖ್ಯಪಟ್ಟವು ಅಕಾಡೆಮಿನ ಸದಸ್ಯರು ಕೂಡಿಯಾಡಿದ್ದು. ಜಂಬರಲಿ ಸುಳ್ಯದ ಆರತಿ ಪುರುಷೋತ್ತಮ ಮತ್ತು ಬಳಗದವರಿಂದ ಅರೆಭಾಷೆ ಹಾಡುಗಳ ರಸಮಂಜರಿ ಸಹ ಏರ್ಪಾಡಾಗಿತ್ತು. ಜಿಲ್ಲಾ ಪಂಚಾಯತಿನ ಕಡೆಯಿಂದ ಮಾರ್ಚ್ 8 ಬೆಳಗ್ಗೆ 10 ಮಡಿಕೇರಿ ಜಿಲ್ಲಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಜಿಲ್ಲಾ ಮಟ್ಟದ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಕಂಪನಿಗೆ ಬಂದು ಚಾಕ್ರಿನ ಕೊಟ್ಟು ತರಬೇತಿಗೆ ಕರ್ಕೊಂಡರೆ 18-35 ವಯಸ್ಸಿನೊಳಗಿನ ಚಾಕ್ರಿ ಇಲ್ಲದ ಹೈದಗುಡೆಗ ಇದರ ಲಾಭನ ಪಡ್ಕೊಳಕತ್ತ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ನಾಳೆ ಮಾರ್ಚ್ 1 to 20 ಮುಟ್ಟ 2nd PUC ವರ್ಷದ ಪರೀಕ್ಷೆ ಮತ್ತು ಮಾರ್ಚ್ 21 April 4 ಮುಟ್ಟ SSLC ವರ್ಷದ ಪರೀಕ್ಷೆಗೆ ನಡೆದಿತ್ತ ಜಿಲ್ಲಾಧಿಕಾರಿ ವೆಂಕಟರಾಜವು ತಿಳಿಸಿಳು. 2nd PUC ಪರೀಕ್ಷೆ ಬೆಳಿಗ್ಗೆ 10 ಜಿಲ್ಲೆನ 66 ಕಾಲೇಜುಗಳಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಈ ಸಲದ ಪರೀಕ್ಷೆನ 5,240 ಮಕ್ಕ ಬರೆದವೆ. ಜಿಲ್ಲೆಯಲ್ಲಿ 19 ಪರೀಕ್ಷಾ ಕೇಂದ್ರಗಳ ಗುರುತು ಮಾಡಿಳು. ಇನ್ನು SSLC ಪರೀಕ್ಷೆ ಜಿಲ್ಲೆನ 171 ಸ್ಕೂಲ್ಗಳಲ್ಲಿ ನಡೆದಿದೆ. ಈ ಸಲ 6,997 ಮಕ್ಕ ಪರೀಕ್ಷೆಯನ್ನು ಬರೆದವೆ. ಪರೀಕ್ಷೆ ಬೆಳಿಗ್ಗೆ 10 ಸುರಾದೆ. ಎರಡು ಪರೀಕ್ಷೆಗಳ ಸರಿಯಾಗಿ ಶಾಂತಿಯಿಂದ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಸರಿಯಾಗಿ ಮಾಡಿಕೊಂಡಳೋತ ಅವು ಮಾಹಿತಿನ ಕೊಟ್ಟಳು. ಮಡಿಕೇರಿ ನಗರ ಸಂಚಾರ ಠಾಣೆ ಮತ್ತು ಕ್ಲಬ್ ಮಹೇಂದ್ರ ಇವರ ಕೂಡುಕೂಟಲಿ ಇಂದು ಮಡಿಕೇರಿ ಪೇಟೆಯಲ್ಲಿ ರಸ್ತೆ ಸುರಕ್ಷತಾ ಜಾಥಾ ಮತ್ತು ರಸ್ತೆ ಸುರಕ್ಷತಾ ಅರಿವು ಕಾರ್ಯಕ್ರಮ ನಡೆದಿದೆ. ತೋಟಗಾರಿಕೆ ಇಲಾಖೆಗೆ ಸೇರುವ ತೋಟಗಾರಿಕೆ ತರಬೇತಿ ಕೇಂದ್ರಗಳಲ್ಲಿ ರೈತ ಮಕ್ಕಳಿಗೆ 10 ತೋಟಗಾರಿಕೆ ತರಬೇತಿನ 2 May 2026 February 28 ಮುಟ ಹಾಸನ ಜಿಲ್ಲೆನ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಕೊಟ್ಟವೆ. ಕುಸಿರವು ಮಾರ್ಚ್ 31 ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯಿಂದ ಕೇಳಿ ತಿಳ್ಕೊಳಕತ್ತ ಇಲಾಖೆನ ಹಿರಿಯ ಸಹಾಯಕ ನಿರ್ದೇಶಕರು ತಿಳಿಸಿಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯು 4-2 ಜಿಲ್ಲೆಗೆ ಬಂದವೆ. ಅಧ್ಯಕ್ಷರು ಅಂದು ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಏರ್ಪಾಡಾಗಿರುವ ಅರೆಭಾಷೆ ಗಡಿನಾಡ ಜಂಬರಲ್ಲಿ ಕೂಡಿಯಾಡಿವೆತ್ತ ಅವರ ಆಪ್ತ ಕಾರ್ಯದರ್ಶಿಗ ತಿಳಿಸಿಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಮಾರ್ಚ್ 8 ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿತ್ತ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಳು. 2024-25 ಸಾಲಿಗೆ ಮೆಟ್ರಿಕ್ ಆದ ಕೋರ್ಸ್ಗಳಲ್ಲಿ ಓದ್ತಿರುವ ಹಿಂದುಳಿದ ವರ್ಗಗಳ ಮಕ್ಕ ಹಂಗೆ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ಮಕ್ಕಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕೊಡ್ತಿರುವ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಸೌಕರ್ಯಕ್ಕಾಗಿ ಆನ್ಲೈನ್ಲಿ ಅರ್ಜಿ ಹಾಕಿಗೆ ಕೊಟ್ಟಿರುವ ತಾರೀಕಿನ ಮಾರ್ಚ್ 10 ಮುಟ ವಿಸ್ತರಣೆ ಮಾಡಿರುತ್ತ ಇಲಾಖೆಯ ಜಿಲ್ಲಾ ಅಧಿಕಾರಿಗ ತಿಳಿಸಿಳು. ದುಂಡಳ್ಳಿ ಗ್ರಾಮ ಪಂಚಾಯಿತಿ ಹಂಗೆ ಕೊಡ್ಲಿಪೇಟೆನ ಆರೋಗ್ಯ ಕೇಂದ್ರದ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 9:30 ಮಧ್ಯಾಹ್ನ 1 ಮುಟ ಪಂಚಾಯಿತಿನ ಅಂಗಳಲ್ಲಿ ಪೊಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಟು. ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಮಾರ್ಚ್ 13 ಕುಂಬ್ಯಾರು ಕಲರ್ಚ ಹಬ್ಬ ನಡೆದಿದೆ. ಜಿಲ್ಲೆಯಲ್ಲಿ 2023 ನವೆಂಬರ್ ತಿಂಗಳಲ್ಲಿ ಹೊಸದಾಗಿ 3 ಇಂಡಿಯಾ ಕ್ಯಾಂಟೀನ್ನ ಶುರು ಮಾಡಿಕೆ ರಾಜ್ಯ ಸರ್ಕಾರ ಒಪ್ಪಿಗೆನ ಕೊಟ್ಟಿತ್ತು. ಅದರಂಗೆ ಮಡಿಕೇರಿಯಲ್ಲಿ ಇದೀಗ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಸದ್ಯದಲ್ಲೇ ಉದ್ಘಾಟನೆಯಾದೆ. ಮಡಿಕೇರಿ ಪೇಟೆಯಲ್ಲಿರುವ ಜಿಲ್ಲಾ ಆಸ್ಪತ್ರೆನ ಅಂಗಳಲ್ಲಿ ಇಂದಿರಾ ಕ್ಯಾಂಟೀನ್ನ ಕೆಲಸ ಚುರುಕುಲಿ ಸಾಕ್ತಾ ಉಂಟು. ಮಾರ್ಚ್ ತಿಂಗಳಲ್ಲಿ ಕ್ಯಾಂಟೀನ್ನ ಉದ್ಘಾಟನೆಯಾಗುವ ಸಾಧ್ಯತೆ ಉಂಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕುಶಾಲನಗರ ಗೌಡ ಸಮಾಜ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ 4-2 ಬೆಳಗ್ಗೆ 10 ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಅರೆಭಾಷೆ ಗಡಿನಾಡ ಜಂಬರ ಏರ್ಪಾಡಾಟು. ಜಿಲ್ಲೆನ ಹೆಸರು ಪಡೆದ ಎಮ್ಮೆ ಮಾಡು ಮಕ್ಕಂ ಊರುಸ್ ಇಂದಿಗೆ ಆಕೇರಿಯಾದೆ. ಗೌಡ ಕುಟುಂಬಗಳ ನಡುವಿನ ದೇವಶ್ಯ ಗೌಡ ಕ್ರಿಕೆಟ್ ಹಬ್ಬ ನಾಳೆ ಮತ್ತೆ ನಾಡಿದು 2 ಗುತ್ತಿಗಾರುನ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಾಣಿಲಿ ಏರ್ಪಾಡಾಟು. 3 ವರ್ಷದ ಕ್ರಿಕೆಟ್ ಹಬ್ಬಕ್ಕೆ ಒಟ್ಟು 32 ಕುಟುಂಬ ತಂಡಗ ಆಡಿಕೆ ಹೆಸರಿನ ಕೊಟ್ಟಳೊತ್ತ ನಡೆಸಲು ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ

ದಂಡನೆ ಪಿಯುಸಿ ಮಕ್ಕಕ್ಕೆ 19 ಪರೀಕ್ಷಾ ಕೇಂದ್ರ, 10ನೇ ಕ್ಲಾಸ್ ಮಕ್ಕಕ್ಕೆ 27 ಪರೀಕ್ಷಾ ಕೇಂದ್ರತನ ಗೊತ್ತು ಮಾಡಿತ್ತು. ಪರೀಕ್ಷಾ ಕೇಂದ್ರತ್ಲ ಪೀಠೋಪಕರಣ, ಕುಡಿಪ ನೀರು, ಸಿಸಿಟಿವಿ, ವೆಬ್ಕಾಸ್ಟಿಂಗ್, ಇಂಟರ್ನೆಟ್ ಸವಲತ್ತನ್ನು ಕೊಡ್ತದಲ್ಲತೆ ಆರೋಗ್ಯ ಸಿಬ್ಬಂದಿಗಳ ನೇಮಕ ಮಾಡಿತ್ತು. ಪರೀಕ್ಷಾ ಕೇಂದ್ರತ್ರ 200 ಮೀಟರ್ ಸುತ್ತಮುತ್ತ ನಿಷೇಧಿತ ಪ್ರದೇಶ ಅಂದು ಗೊತ್ತು ಮಾಡಿತ್ತು ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅರಿಚಿಟ್ಟಿತು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ರ ಕೊಡಗು ಜಿಲ್ಲಾ ಸಮಿತಿರ ಪುದಿಯ ಪದಾಧಿಕಾರಿ ಆಯ್ಕೆ ಮಾಡಿತು. ಉಪಾಧ್ಯಕ್ಷೆ ಆಯ್ತು ಸಿಎಸ್ ಸುಮಿತ್ರ, ಪ್ರಧಾನ ಕಾರ್ಯದರ್ಶಿ ಆಯ್ತು ಕರಿನೆರವಂಡ ಡ್ಯಾನಿ ಕುಶಾಲಪ್ಪ ಆಯ್ಕೆ ಆಯ್ತು ಎಂದು ಕೊಡಗು ಜಿಲ್ಲಾ ಸಮಿತಿರ ಅಧ್ಯಕ್ಷ ಚಾಮೇರ ದಿನೇಶ್ ಬೆಳ್ಳಪ್ಪ ಅರಿಚಿಟ್ಟಿತು. ಜಾನಪದ ಗೀತೆ ಅಲ್ದುನೈಂಗ ದಾರೆಂದು ಎಲ್ಲಿಯೂ ಉಲ್ಲೇಖ ಇಲ್ಲ. ಪ್ರಪಂಚತ್ಲೆ ಕರ್ನಾಟಕತ್ರ ಜಾನಪದ ಸಂಸ್ಕೃತಿ ಏರ ಕೋಳಿಪಟ್ಟದೆಂದು ಸಿರಂಗಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷ ಹಂಡ್ರಂಗಿ ನಾಗರಾಜ್ ಅರಿಚಿಟ್ಟಿತು. ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್